ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸರ್ವಶ್ರೇಷ್ಠ ರೈತನೇ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇದು ಎಲ್ಲಿವರೆಗೆ ನಿಮ್ಮ ಸಫಲತೆ ಗುಟ್ಟಿನೂ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1-800-180-1-5-5-1 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲು ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಿಂದ ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಳತಿರುವವ್ರಿಗೆ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1-800-180-1-5-5-1 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ ರೈತರ ಕಾಲ್ ಸೆಂಟರ್. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ಅನುಭವಗಳನ್ನು ಕುರಿತು ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಕರಡದ ಪಾಂಡಂಡ ಚಿಂಗಪ್ಪ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಂತರ ಮಾರುಕಟ್ಟೆ ಧಾರಣೆ, ಹವಾಮಾನ ವರದಿ ಮೂಡಿಬರಲಿದೆ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಕರಡ ಗ್ರಾಮದ ಪಾಂಡಂಡ ಚೆಂಗಪ್ಪ ಅವರ ಕೃಷಿ ಅನುಭವಗಳನ್ನು ಕುರಿತು ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ತಮ್ಮ ಕೃಷಿ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದಾರೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಕರಡ ಗ್ರಾಮದ ಪಾಂಡಂಡ ಚೆಂಗಪ್ಪ ಅವರು. ನಮಸ್ಕಾರ ಚೆಂಗಪ್ಪ ಅವರೇ. ನಮಸ್ಕಾರ ಸರ್. ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಚೆಂಗಪ್ಪ ಅವರು. ತಾವು ಎಷ್ಟು ವರ್ಷದಿಂದ ಕೃಷಿಯಲ್ಲಿ ತೊಡಗಿದ್ದೀರಾ? 65-70 ವರ್ಷ ಆಗಿದೆ. ನಿಮ್ಮ ತಂದೆಯವರು ಕೃಷಿಯನ್ನೇ ಮಾಡ್ತಾ ಇದ್ರಾ? ಹೌದು, ತಂದೆಯವರು ತುಂಬಾ ಕೃಷಿ ಮಾಡ್ತಿದ್ರು. ಆಮೇಲೆ ನೀವು ಅದನ್ನ ಮುಂದುವರಿಸ್ಕೊಂಡಿದ್ದೀರಾ? ಹೌದು ಸರ್. ಅಂದ್ರೆ ಬೇರೆ ಎಲ್ಲಾದ್ರೂ ಕೆಲಸ ಮಾಡ್ತಾ ಇದ್ರಾ ಇದಕ್ಕಿಂತ ಮುಂಚೆ? ನಾನು ಮೊದಲು ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿದ್ದೆ. ಯಾವ ಬ್ಯಾಂಕ್ ಅದು? ವಿಜಯ ಬ್ಯಾಂಕ್ ನಲ್ಲಿದ್ದೆ. ಹೊರ ರಾಜ್ಯದಲ್ಲಿ ಜಾಸ್ತಿ ಕೆಲಸ ಮಾಡಿದ್ದೇನೆ. ಗುಜರಾತ್, ಬಾಂಬೆ, ದಿಲ್ಲಿ, ಅಸ್ಸಾಂ, ಬ್ಯಾಂಗ್ಳೂರ್, ಮೈಸೂರು, ಹೀಗೆಲ್ಲ ಕೆಲಸ ಮಾಡಿದ್ದೇನೆ. 2000 ಇಸವಿಯಲ್ಲಿ ನಿವೃತ್ತರಾಗಿದ್ದೇನೆ. 24 ವರ್ಷ ಆಯ್ತು ಇವಾಗ ರಿಟೈರ್ಮೆಂಟ್ ತಗೊಂಡು. ಆಮೇಲೆ ಕೃಷಿಯನ್ನ ಮುಂದುವರಿಸಿದ್ರಿ? ಅದ್ರಲ್ಲಿ ಇರುವಾಗ್ಲೂ ಮಾಡ್ತಿದ್ದೆ. ಬಾಂಬೆನಿಂದ ಒಂದು ವರ್ಷಕ್ಕೆ 3-4-5 ಸಲ ಬರ್ತಿದ್ದೆ. ಡೆಲ್ಲಿಯಿಂದ 4-5 ಸಲ ವರ್ಷಕ್ಕೆ ಬರ್ತಿದ್ದೆ. ಮತ್ತೆ ಅಸ್ಸಾಂ ನಿಂದ ಆದ್ರೂ 2-3 ಸಲ ಬರ್ತಿದ್ದೆ ತೋಟ ನೋಡ್ಲಿಕ್ಕೆ. ಯಾರು ನೋಡ್ಕೊಳ್ತಾ ಇದ್ರ ಅವಾಗೆಲ್ಲ? ಆಗಲ್ಲ, ರೈತರಿದ್ರು. ಆದ್ರೂ ಗೊಬ್ಬರ ಹಾಕುವಾಗ ಮತ್ತೆ ಸ್ಪ್ರಿಂಕ್ಲರ್ ಮಾಡುವಾಗ ನಾನೇ ಬರ್ತಿದ್ದೆ. ಈಗ ನಿವೃತ್ತರಾದ್ಮೇಲೆ ನೀವೇ ಸಂಪೂರ್ಣವಾಗಿ ನೋಡ್ಕೊಳ್ತಾ ಇದ್ದೀರಾ? ಹೌದು, ನಾನು ಅಂದ್ರೆ ಒನ್ ಮ್ಯಾನ್ ಆರ್ಮಿ. ನನಗೆ ಕೆಲಸ ಮಾಡುವುದು ತುಂಬಾ ಇಂಟ್ರೆಸ್ಟ್. ಹಾಗಾಗಿ ಕಚೇರಿಗೆ 4-5 ವರ್ಷದಿಂದ ನಾನು ಸಂಬಳ ಕೊಟ್ಟಿಲ್ಲ. 40 ವರ್ಷದಿಂದ ವಿಡಿ ಸೈಡ್ ಯೂಸ್ ಮಾಡುದು. ತುಂಬಾ ಕಡಿಮೆ ಪ್ರಮಾಣ ಸಾಕು, ಯಾಕಂದ್ರೆ ಬೀಜ ಬರುವುದಕ್ಕೆ ಮೊದಲೇ 2-3 ಸಲ ಮಾಡಿದ್ರೆ ಮತ್ತೆ ಗಿಡ ಹುಟ್ಟುವುದು ಕಡಿಮೆ ಆಗ್ತದೆ. ನಾನೇ ಮಾಡೋದು, ಅದಕ್ಕೆ ಬೇರೆಯವರಿಗೆ ಹೇಳುದಿಲ್ಲ. ಅಪರೂಪ ಎಲ್ಲಾದ್ರೂ ಒಂದು ಕೆಲಸ ಎರಡು ಕೆಲಸ ಒಂದು ವರ್ಷಕ್ಕೆ ಹೇಳಿದ್ರೆ ಆಯ್ತಷ್ಟೇ. ಮುಖ್ಯವಾದ ಬೆಳೆಗಳು ಯಾವ್ಯಾವ ಚಂಗಪ್ಪವ್ರೆ ನಿಮ್ದು? ಕಾಫಿ, ಅಡಿಕೆ, ಒಳ್ಳೆ ಮೆಣಸು. ಕಾಫಿ ಎಷ್ಟು ಗಿಡಗಳು ಇರ್ಬೋದು? ಟೋಟಲ್ 22 ಎಕರೆ ಇದೆ. ಎವರೇಜ್ 500 ಪ್ಲಾಂಟ್ಸ್ ಇದೆ. ಓಹೋ, ಯಾವ್ದು ಅರೇಬಿಕಾ ರೋಬಸ್ಟಾನ? ಅದು ಎಲ್ಲ ರೋಬಸ್ಟಾನೇ ಇದೆ. ಎಷ್ಟು ವರ್ಷದ ತೋಟ ಅದು? 7-8 ಎಕರೆ, 70-80 ವರ್ಷದ್ದು. ಅದನ್ನ ರೀಪ್ಲಾಂಟ್ ಮಾಡ್ತಾ ಇದ್ದೀನಿ. ಮಧ್ಯ ಮಧ್ಯ ಲೋ ಯೀಲ್ಡಿಂಗ್ ಇದೆ, ಅದನ್ನ ಕಟ್ ಮಾಡಿಬಿಡ್ತೀನಿ. ಸ್ಪ್ರಿಂಕ್ಲರ್ ಮಾಡಿ ಆಗುವಾಗ ಹೂ ಕಡಿಮೆ ಇದ್ರೆ, ಅದರ ಪ್ರೀವಿಯಸ್ ಇಯರ್ ಕ್ರಾಪ್ ಕಡಿಮೆ ಇದ್ರೆ, ಎರಡು ಇದು ನೋಡಿ ಅದನ್ನ ಕಟ್ ಮಾಡಿ ಅದ್ ಪಕ್ಕದಲ್ಲೇ ಹೊಸ ಗಿಡ ಹಾಕುದು. ಕೆಲವೊಮ್ಮೆ ಸಕ್ಕರ್ ಸಿಬ್ ಬಿಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಹೊಸ ಗಿಡನ ಟ್ರೈನ್ ಮಾಡ್ತೀನಿ. ಸರಿ ಸರಿ. ಅಂದ್ರೆ ಈಗ ಗಿಡಗಳನ್ನ ಎಲ್ಲ ತರ್ತೀರಾ, ಹೊಸ ಗಿಡಗಳು? ಹೊಸ ಗಿಡ ನಾನು ಎಲ್ಲೆಲ್ಲ ನರ್ಸರಿಯಿಂದ ಸಿಕ್ಕುವಾಗೆ, ಹಾಗಾಗಿ ತುಂಬಾ ಮಿಕ್ಸೆಡ್ ಇದಾಗಿದೆ. ಕರೆಕ್ಟ್ ಒಂದೇ ವೆರೈಟಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈ ಕಾಫಿ ಮಂಡಳಿ ಅವರ ನರ್ಸರಿಗಳು ಎಲ್ಲ ಇದಾವಲ್ಲ, ಅಲ್ಲೇನ ತಗೊಂಡ್ರ? ನಾನಂದ್ರೆ ವರ್ಷಕ್ಕೆ 200-300 ಪ್ಯಾಚಸ್ ಮಧ್ಯ ಮಧ್ಯ ಹಾಕುದು, ಹಾಗಾಗಿ ಸ್ವಲ್ಪ ಸ್ವಲ್ಪ ಎಲ್ಲಿ ನರ್ಸರಿಗಳಲ್ಲಿ ಚೆನ್ನಾಗಿ ಗಿಡ ಇರ್ತದೆ ಅಲ್ಲಿಂದ ತರ್ತೀನಿ. ಎಷ್ಟು ವರ್ಷದ ಸಸಿಗಳನ್ನ ಹಾಕೋಬೇಕಾಗತ್ತೆ? ನಾನು ತುಂಬಾ ದೊಡ್ಡ ಗಿಡ ಹಾಕುದು, 2-3 ವರ್ಷದ ಗಿಡ. ಓಹೋ, 3 ವರ್ಷದ ಗಿಡ ಅಂತ ಹೇಳಿ ಯಾರು ಲೈಕ್ ಮಾಡುದಿಲ್ಲ. ಆದ್ರೆ 1-2 ಗಿಡ ಬಿಟ್ಟು ಅದನ್ನ ಕಟ್ ಮಾಡಿ ಹಾಗೆ ಹಾಕುದು. ತುಂಬಾ ದೊಡ್ಡ ಗಿಡ ಆದ್ರೆ ಚೆನ್ನಾಗಿ ಬರ್ತದೆ ಅಂತ ನನ್ನ ಇದು. ಅಂದ್ರೆ ಚೆನ್ನಾಗಿ ಹತ್ಕೊಳ್ತಾವ ಅವು 2-3 ವರ್ಷದ ಗಿಡಗಳಾದ್ರೂ? ಹೌದು, 3-4-5 ವರ್ಷ ಆದ್ರೂ ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಬರುತ್ತೆ. ಬರ್ತದೆ. ಮತ್ತೆ ನಿಮ್ಗೆ ಬೇಗ ಫಸಲಿಗೂ ಬರ್ತಾವ? ಹೌದು, ಫಸಲಿಗೂ ಬರ್ತದೆ. ಅಂದ್ರೆ ಗಿಡಗಳನ್ನ ನಾಟಿ ಮಾಡುವಾಗ ಏನ್ ಕ್ರಮ ಅನುಸರಿಸ್ತೀರಿ? ಮೊದಲು ಏನಂತ ಹೇಳಿದ್ರೆ ಕಾಡು ಮಣ್ಣೆಲ್ಲ ಇರ್ತಿತ್ತು, ಇವಾಗ ಮಣ್ಣಿನಲ್ಲಿ ಏನು ನ್ಯೂಟ್ರಿಯನ್ಸ್ ಇಲ್ಲ, ಬರೀ ಕೆಮಿಕಲ್ ಮೆನ್ಯೂರ್ ಹಾಕೋದು. ಹೌದು. ಮನೆ ಹತ್ರ ಒಂದು 50 ಗಿಡ ಒಂದು ಹಾಕಿದೆ, ಅದು 2 ವರ್ಷಕ್ಕೆ 4-5 ಅಡಿ ಎತ್ತರದವರೆಗೆ ಬಂದಿದೆ. ಅದಕ್ಕೆ ಒಂದು ಸ್ಪೆಷಲ್ ಏನಂತ ಹೇಳಿದ್ರೆ ಆಡು ಗೊಬ್ಬರ ಹುಣಸೂರಿನಿಂದ ತಂದಿದ್ದ ಹಾಕಿದೆ ನೆಡುವಾಗ, ಆದ್ರಿಂದ ಅದು ಒಳ್ಳೆ ಗ್ರೋತ್ ಬಂದಿದೆ, ಕುರಿ ಗೊಬ್ಬರ ಅಂತ. ಹೌದು. ಕಾಫಿ ಬೆಳೆನಲ್ಲಿ ನಾವು ಒಳ್ಳೆ ಇಳುವರಿ ಪಡಿಬೇಕು ಅಂದ್ರೆ ಏನೇನ್ ಕ್ರಮ ಅನುಸರಿಸಬೇಕಾಗುತ್ತೆ ಚಂಗಪ್ಪರೆ? ಒಂದು ನೀರಾವರಿ ಇದ್ಬೇಕು, ಮತ್ತೆ ವಿತ್ ಇರಿಗೇಷನ್ ಒಂದು ಮೆನ್ಯೂರ್ ಮಾಡುವುದು ತುಂಬಾ ಪ್ರಯೋಜನ ಆಗ್ತದೆ. ಮತ್ತೆ ಕಪಾತ್ ಮಾಡುವುದು ಬಹಳ ಪರ್ಫೆಕ್ಟ್ ಆಗಿರ್ಬೇಕು, ಅಂದ್ರೆ ಅಡ್ಡ ಚಿಗುರು ತೆಗೆಯುದು, ಕಪಾತ್ ಸೋಲು ರೆಕ್ಕೆ ಅಂತ ಹೇಳ್ತೇವೆ ಅದನ್ನ ಕರೆಕ್ಟ್ ಆಗಿ ಟೈಮಿಂಗ್ ಸರಿಯಾಗಿ ತೆಗಿಬೇಕು, ಕಂಬ ಚಿಗುರು ಸರಿಯಾಗಿ ತೆಗಿಬೇಕು. ಕಂಬ ಚಿಗುರು ಮತ್ತೆ ನೆತ್ತಿ ಬಿಡಿಸೋದು ಅಂತಾರೆ, ನೆತ್ತಿ ಬಿಡಿಸೋದು ಕ್ರಮಬದ್ಧವಾಗಿ ಮಾಡಬೇಕು. ಮತ್ತೆ ಫರ್ಟಿಲೈಸರ್ ಇವಾಗ ಜನರಲಿ 40-30-40 ಹೀಗೆ ಒಂದು ಪರ್ ಡೋಸ್ ಹಾಕೋದು ಇರ್ತದೆ. ಕೆಲವೊಮ್ಮೆ ಕ್ರಾಪ್ ಜಾಸ್ತಿ ಇದ್ರೆ ಡೋಸ್ ಜಾಸ್ತಿ ಮಾಡಬೇಕು. ಈಗ ಗೊಬ್ಬರ ಯಾವ್ಯಾವ ಕೊಡ್ತೀರ ನೀವು? ನಾನು ಫಸ್ಟ್ ರೌಂಡ್ ಮಳೆ ಸಿಕ್ಕಿದ್ರೆ ಏಪ್ರಿಲ್ ನಲ್ಲಿ ಹಾಕ್ತೀನಿ, ಇಲ್ಲಾಂದ್ರೆ ಮೇಲೆ ಮಾಯಿಶ್ಚರ್ ಇದ್ದಾಗೆ. ಸರಿ. ಆಮೇಲೆ ಮತ್ತೆ ಮಿಡ್ ಮಾನ್ಸೂನ್ ಕೆಲವೊಮ್ಮೆ ಯೂರಿಯಾ ಹಾಕ್ತೀನಿ, ಮತ್ತೆ ಲೇಟ್ ಮಾನ್ಸೂನ್ ಅಂತ ಹೇಳಿದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ನಲ್ಲಿ ಥರ್ಡ್ ರೌಂಡ್. ಮಿಡ್ ಮಾನ್ಸೂನ್ ಅಂದ್ರೆ ಯಾವಾಗ ಹಾಕ್ತೀರಾ? ಪ್ರಾಬಬ್ಲಿ ಆಗಸ್ಟ್ ನಲ್ಲಿ, 4-5 ದಿವಸ ಬಿಸಿಲು ಇರ್ತದೆ ಅಂತ ಹೇಳಿದ್ರೆ ಯೂರಿಯಾ ಹಾಕೋದು. ಒಟ್ಟಿಗೆ 3 ಸರಿ ಹಾಕ್ತೀರಾ 3 ಸುತ್ತಿನಲ್ಲಿ? ಮೊದಲೆಲ್ಲ 3 ಸಲ ಹಾಕ್ತಿದ್ವಿ, ಇವಾಗ ಲೇಬರ್ ಪ್ರಾಬ್ಲಮ್, ಈ ವರ್ಷ ಮಳೆ ಜಾಸ್ತಿ ಇತ್ತು, ಕಂಟಿನ್ಯೂಸ್ ಆಗಿ ಟೈಮಿಂಗ್ ಸರಿಯಾಗಿ ಹಾಕ್ಲಿಕ್ಕೆ ಆಗ್ಲಿಲ್ಲ, ಹಾಗೆ 2 ಸಲಕ್ಕೆ ಬಾಕಿ ಮಾಡಿದ್ದೀನಿ. ಮರಕಪಾತ್ ಎಷ್ಟು ವರ್ಷಕ್ಕೊಂದ್ಸರಿ ಮಾಡ್ತೀರಾ? 2 ವರ್ಷಕ್ಕೊಮ್ಮೆ, 1 ವರ್ಷ ಸ್ವಲ್ಪ ಜಾಸ್ತಿ ತೆಗೆಯುದು, ನೆಕ್ಸ್ಟ್ ಇಯರ್ ಅದನ್ನ ಬರೀ ಚಿಗುರು ತೆಗೆಯುದು. ಯಾವ ತಿಂಗಳಲ್ಲಿ ಮಾಡ್ತೀರಿ? ಅದು ಏಪ್ರಿಲ್ ಮೇ ಅಲ್ಲಿ ಜನರಲಿ. ಅಂದ್ರೆ ಜಾಸ್ತಿ ಬಿಸಿಲಿರುತ್ತಲ್ಲ ಆಗ? ಹೌದು, ಅಂದ್ರೆ ಲೇಬರ್ಸ್ ಆಗ ಸಿಗ್ತಾರೆ ಅಂತ ಹೇಳಿ ಮಾಡೋದು, ಇಲ್ಲಂತಂದ್ರೆ ಜೂನ್ ಅಲ್ಲಿ ಮಾಡ್ತೀವಿ. ಅಂದ್ರೆ ಶಾಶ್ವತ ಮರಗಳು ಮತ್ತು ತಾತ್ಕಾಲಿಕ ಮರಗಳು ಎರಡೂ ಇಟ್ಕೊಂಡಿದ್ದೀರಾ? ಇಲ್ಲ, ಶಾಶ್ವತ ಮರಗಳು ಮಾತ್ರ. ಆಲ್ವಾಣ ಇಂಥವೆಲ್ಲ ಹಾಕೊಂಡಿಲ್ಲ? ಇಲ್ಲ ಇಲ್ಲ ಇಲ್ಲ, ಮೊದಲು ಇರ್ತಿತ್ತು, ಅದನ್ನ ಕಡಿಯುದು, ಅದಕ್ಕೂ ಜನ ಸಿಕ್ಕುದಿಲ್ಲ ಅಂತ ಟೆಂಪರರಿ ಶೇಡ್ಸ್ ಇವಾಗ ಇಲ್ವೇ ಇಲ್ಲ, ಯಾರು ಹಾಕುದಿಲ್ಲ ಇವಾಗ. ಅಂದ್ರೆ ರೋಬಸ್ಟಾ ಸ್ವಲ್ಪ ಬಿಸಿಲಿದ್ರು ಕೂಡ ತಡ್ಕೊಳ್ಳುತ್ತೆ. ಹೌದು, ಕ್ರಾಪ್ ಇನ್ನೂ ಜಾಸ್ತಿ ಬರ್ತದೆ. ಅರೇಬಿಕಾಕ್ಕೆ ಬಿಸಿಲು ತಡ್ಕೊಳಕ್ ಆಗಲ್ಲ ಅಷ್ಟು. ಹೌದು ಸರ್. ಮತ್ತೆ ಹೂ ಮಳೆ ಬರ್ಲಿಲ್ಲ ಅಂತಂದ್ರೆ ಅದಕ್ಕೆ ಏನಾದ್ರು ಸ್ಪ್ರಿಂಕ್ಲರ್ ಮಾಡ್ಕೊಂಡಿದ್ದೀರಾ? ಸ್ಪ್ರಿಂಕ್ಲರ್ ಆಲ್ಮೋಸ್ಟ್ ಫಾರ್ 50 ಇಯರ್ಸ್ ನಿಂದ ಮಾಡ್ತಿದ್ದೇನೆ, 1975 ನಲ್ಲಿ ಶುರು ಮಾಡಿದ್ದೇನೆ. ಆಗೆಲ್ಲ ಸಣ್ಣ ಜೆಟ್ ನಲ್ಲಿ ಮಾಡ್ತಿದ್ದೆ, ಇವಾಗ ಸ್ವಲ್ಪ ರೈನ್ ಗನ್ ಈ ತರ ಮಾಡ್ತೀನಿ. ಹಾಗೆಲ್ಲ ತುಂಬಾ ಕಡಿಮೆ ರೇಟ್ ಇತ್ತಾಗ, ಇವಾಗ 2 ರೌಂಡ್ ಕೆಲವೊಮ್ಮೆ 3 ರೌಂಡ್ ಆಗ್ತದೆ, ಅದು ಕೊಡ್ತೀನಿ. ಅಂದ್ರೆ ಮಳೆಗೆ ಕಾಯ್ತೀರಾ ಮೊದ್ಲಿಗೆ? ಇಲ್ಲ, ಯೂಶಲಿ ಮಳೆ ಅಂತ ಹೇಳಿದ್ರೆ ಮಾರ್ಚ್ ಏಪ್ರಿಲ್ ಗೆ ಬರ್ತದೆ, ಯೂಶಲಿ ಫೆಬ್ರವರಿಗೆ ಮಾಡಿದ್ರೆ ಕ್ರಾಪ್ ಸೆಟ್ಟಿಂಗ್ ಸ್ವಲ್ಪ ಜಾಸ್ತಿ ಇರ್ತದೆ. ಫೆಬ್ರವರಿಗೆ ನೀವು ಸ್ಪ್ರಿಂಕ್ಲರ್ ಮಾಡ್ತೀರಾ? ಹೌದು, ಆಫ್ಟರ್ ಫೆಬ್ರವರಿ 10th. ಅಂದ್ರೆ ಫೆಬ್ರವರಿ ಕೊನೆ ಒಳಗಾಗಿ ಮಾಡ್ಬಿಡ್ತೀರಿ? ಹೌದು. ಮತ್ತೆ ಬ್ಯಾಕಪ್ ಯಾವಾಗ ಮಾಡ್ತೀರಾ?

ಖಂಡಿತ ತೃಪ್ತಿ ಕೊಟ್ಟಿದೆ ಸರ್. ಸಂತೋಷವಾಗಿದ್ದೀರಾ ಚಂಗಪ್ಪ ಅವರು? ಹೌದು ಹೌದು ಸರ್. ಆತ್ಮೀಯ ರೈತ ಬಾಂಧವರೇ, ತಾವು ಪಾಂಡಂಡ ಚಂಗಪ್ಪ ಅವರ ಕೃಷಿ ಅನುಭವಗಳನ್ನ ಇನ್ನೂ ಸವಿಸ್ತಾರವಾಗಿ ತಿಳ್ಕೋಬೇಕು ಅಂದರೆ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9480904789. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9480904789. ತುಂಬ ಸಂತೋಷ ಚಂಗಪ್ಪ ಅವರೇ, ನೀವು ಏಕಾಂಗಿಯಾಗಿ ಕೃಷಿಯಲ್ಲಿ ತೊಡಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಬಹಳ ಖುಷಿಯಾಗುತ್ತೆ. ನಿಮ್ಮ ಕೃಷಿ ಇದೇ ರೀತಿ ಚೆನ್ನಾಗಿ ಸಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ನಮಗೆ ನಿಮ್ಮ ಕೃಷಿ ಅನುಭವಗಳನ್ನು ತಿಳಿಸ್ಕೊಟ್ಟಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಕರಡ ಗ್ರಾಮದ ಪಾಂಡಂಡ ಚಂಗಪ್ಪ ಅವರ ಕೃಷಿ ಅನುಭವಗಳನ್ನು ಕುರಿತ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇದು ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ. ನಾಳಿನ ಕಾರ್ಯಕ್ರಮದಲ್ಲಿ ಬೆಳೆ ವಿಮೆ ಯೋಜನೆ ಈ ವಿಷಯವಾಗಿ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಜಂಟಿ ಕೃಷಿ ನಿರ್ದೇಶಕರಾದ HB ಶೋಭಾ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ವಿರಾಜಪೇಟೆ ಬೇಟೋಳಿ ನಿವಾಸಿ ಸೆಬಾಸ್ಟಿನ್ ಮಿನೇಜಸ್ ಅವರ ಪತ್ನಿ 53 ವರ್ಷ ಪ್ರಾಯದ ಫೆಟ್ಸಿನಾ ಕ್ರಾಸ್ತ ಸಂತಾನ್ ನಮ್ಮ ಶಾಲೆಯ ಶಿಕ್ಷಕಿ. ಅವರು ಇಂದು ಮುಂಜಾನೆ ಮೈಸೂರಿನಲ್ಲಿ ಮರಣ ಹೊಂದಿದ್ದು ಇವರ ಅಂತಿಮ ಸಂಸ್ಕಾರ ನಾಳೆ ಬೆಳಿಗ್ಗೆ 10:30 ವಿರಾಜಪೇಟೆಯ ಸಂತಾನ್ ನಮ್ಮ ದೇವಾಲಯದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿ ಜಂಪೆ. ಪ್ರಾಯೋಜಕರು ಕರ್ನಾಟಕ ಅರೆಭಾಷಾ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಸುದ್ದಿ ಚುಂಪೆ ಓದ್ತಾ ಇರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಚುಂಪೆನ ವಿವರ: ನಾಡಹಬ್ಬ ದಸರಕ್ಕೆ ಬ್ಯಾರೆ ಬ್ಯಾರೆ ಸಮಿತಿನ ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳ ಜೊತೆ ಜಿಲ್ಲಾಧಿಕಾರಿಗ ವೆಂಕಟರಾಜ ಅವು ಮಡಿಕೇರಿ ದಸರಕ್ಕೆ ಸಂಬಂಧಪಟ್ಟಂಗೆ ಸಭೆ ನಡೆಸಿದೋ. ಮಡಿಕೇರಿ ಸುತ್ತಮುತ್ತ ಮನರಕ್ಕೆ ಒತ್ತು ನೀಡೋಕುತ್ತ ಅವು ಕೇಳಿಕೊಂಡೋ. ಯುವ ದಸರಕ್ಕೆ ನಟರನ್ನ ಆಹ್ವಾನಿಸಿಕೆ ತೀರ್ಮಾನ ತಕೊಂಡೋಳೋ. ಮಹಿಳಾ ದಸರಾ, ಮಕ್ಕಳ ದಸರಾ, ಜಾನಪದ ದಸರಾ, ಕಾಫಿ ದಸರಾ, ಬ್ಯಾರೆ ಬ್ಯಾರೆ ದಸರಾಗಳನ್ನ ಅಚ್ಚುಕಟ್ಟಾಗಿ ನಡೆಸಿಕೆ ಶ್ರಮ ವಹಿಸುವಂಗೆ ಅವು ಹೇಳ್ದೋ. ಸಂಪ್ರದಾಯದ ಹಂಗೆ ಆಚರಣೆಗೆ ಯಾವುದೇ ತೊಂದರೆ ಬಾರದಂಗೆ ಭಾರಿ ಗೌಜಿಲಿ ದಸರಾನ ಈ ಬಾರಿಯೂ ಆಚರಿಸಲಾದೇತ ಅವು ಮಾತಾಡ್ದೋ. ಬ್ಯಾರೆ ಬ್ಯಾರೆ ಸಮಿತಿನ ಅಧ್ಯಕ್ಷರು ಪದಾಧಿಕಾರಿಗ ಕೂಡಿಯಾಡಿದ್ದೋ. ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಹಂಗೆ ಸ್ವಚ್ಛತಾ ಹಿ ಸೇವಾ ಅಂಗ ಆಗಿ ಸ್ವಭಾವ ಸ್ವಚ್ಛತೆ, ಸಂಸ್ಕಾರ ಸ್ವಚ್ಛತೆ, ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮ ಆಯೋಜನೆ ಮಾಡಿಳೋ. ಕೊಡಗು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಡಿಕೇರಿ ನಗರಸಭೆ, ಹೋಮ್ಸ್ಟೇ ಅಸೋಸಿಯೇಷನ್, ಪ್ರವಾಸೋದ್ಯಮ, ಬ್ಯಾರೆ ಬ್ಯಾರೆ ಇಲಾಖೆ ಕಡೆಯಿಂದ ಸೆಪ್ಟೆಂಬರ್ 27ರಂದು ಅಂದರೆ ನಾಳೆ ಹೊತ್ತಾರೆ 8 ಗಂಟೆಯಿಂದ ಗದ್ದುಗೆಂದ ರಾಜಸೀಟಿಗೆ ಮುಟ್ಟ ಮನರ ಕಾರ್ಬಾರ ನಡೆದದೆ. ಈ ಕಾರ್ಯಕ್ರಮನ ಯಶಸ್ವಿಗೊಳಿಸುವ ಹಂಗೆ ಪ್ರವಾಸೋದ್ಯಮ ಇಲಾಖೆನ ಉಪನಿರ್ದೇಶಕರು ಅನಿತಾ ಭಾಸ್ಕರ್ ಅವು ಕೇಳಿಕೊಂಡಳು. ಮಹಿಳಾ ಮತ್ತೆ ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಗಾಳಿಬೀಡು ಗ್ರಾಮ ಪಂಚಾಯಿತಿಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಜಾಗೃತಿ ಶಿಬಿರ ನಡೆದ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸವಿತಾ ಕೀರ್ತನ್ ಅವು ಮತ್ತೆ ಆರೋಗ್ಯ ಇಲಾಖೆಯಿಂದ ಸಮುದಾಯದ ಆರೋಗ್ಯ ಅಧಿಕಾರಿ ರಮ್ಯಾ ಅವು ಆರೋಗ್ಯಕರ ಜೀವನ ಶೈಲಿ ಮನಾರದ ಬಗ್ಗೆ ಮಾಹಿತಿ ನೀಡಿದ ಈ ಹುತ್ತುಲಿ ಗಾಳಿಬೀಡು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಹಂಗೆ ಇದಕ್ಕೆ ಸಂಬಂಧಪಟ್ಟವು ಹಾಜರಿದ್ದು ಮಡಿಕೇರಿ ದಸರಾ ಜನೋತ್ಸವ ಬಗೆಯಲ್ಲಿ ಅಕ್ಟೋಬರ್ 4-12 ಮುಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಿಳೋ ಜಿಲ್ಲಾಧಿಕಾರಿ ವೆಂಕಟರಾಜ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷ ಅನಿತಾ ಎಚ್.ಟಿ. ಸಾಂಸ್ಕೃತಿಕ ಸಮಿತಿ ಕಡೆಯಿಂದ ಹಮ್ಮಿಕೊಂಡಿದ್ದ ಬ್ಯಾರೆ ಬ್ಯಾರೆ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿ ನೀಡಿದ ಅಕ್ಟೋಬರ್ 4 ಹಿಂಬತ್ತು 6 ಗಾಂಧಿ ಮೈದಾನದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ ಸಿಕ್ಕಿದೆ. ಇಲ್ಲಿಂದ ಬ್ಯಾರೆ ಬ್ಯಾರೆ ಕಾರ್ಯಕ್ರಮಗಳು ನಡೆದಿದೆ. ಈ ಸಭೆಯಲ್ಲಿ ದಸರಾ ಸಮಿತಿ ಕಾರ್ಯಾಧ್ಯಕ್ಷ ಪ್ರಕಾಶ್ ಆಚಾರ್ಯ, ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಬಿವೈ ಸೇರಿದಂಗೆ ಸಮಿತಿನ ಸದಸ್ಯರು ಕೂಡಿಯಾಡಿದ್ದು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿ ಇವರ ಕಡೆಯಿಂದ ಬರಹಗಾರರ ಮತ್ತೆ ಕಲಾವಿದರೊಟ್ಟಿಗೆ ಸಂವಾದ ಕಾರ್ಬಾರ್ ಸೆಪ್ಟೆಂಬರ್ 27 ಹೊತ್ತಾರೆ 10:30 ಪ್ಯಾಟಿನ ಕೊಡಗುಗೂಡ ಸಮಾಜದಲ್ಲಿ ನಡೆದಿದೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತೆ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಸದಾನಂದ ಮಾವುಜಿ ಅವು, ಮಡಿಕೇರಿ ಗ್ರಾಮಾಂತರ ಆರಕ್ಷಕ ಠಾಣೆ ವೃತ್ತ ನಿರೀಕ್ಷಕರು ಉಮೇಶ್ ಉಪ್ಪಳಿಗೆ ಮತ್ತೆ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಿಳೆಯರ ಮತ್ತೆ ಮಕ್ಕಳ ಅಭಿವೃದ್ಧಿ ಇಲಾಖೆ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಹಿರಿಯ ನಾಗರಿಕರ ಸ್ವಯಂ ಸೇವಾ ಸಂಸ್ಥೆಗ ಹಂಗೆ ವಿಕಲಚೇತನರ ಹಂಗೆ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಇವರ ಕೂಡುಕೂಟಂದ ಅಕ್ಟೋಬರ್ 1 ಹೊತ್ತಾರೆ 10:30 ಪ್ಯಾಟೆನ ಶಿಶು ಕಲ್ಯಾಣ ಸಂಸ್ಥೆಯಲ್ಲಿ ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆ ನಡೆದಿದೆ. ಮೈಸೂರು ದಸರಾ ಉತ್ಸವಲ್ಲಿ ಕನ್ನಡ ಪುಸ್ತಕ ಪ್ರಾಧಿಕಾರ ಕನ್ನಡ ಮತ್ತೆ ಸಂಸ್ಕೃತಿ ಇಲಾಖೆ ಹಂಗೆ ಮೈಸೂರು ದಸರಾ ಉತ್ಸವ ಸಮಿತಿ ಇವರ ಕೂಡುಕೂಟಂದ ಅಕ್ಟೋಬರ್ 3 ಅಕ್ಟೋಬರ್ 11 ಮುಟ್ಟ ಮೈಸೂರು ದಸರಾ ಕನ್ನಡ ಪುಸ್ತಕ ಮಾರಾಟ ಮೇಳ ಸ್ಕೌಟ್ಸ್ ಮತ್ತೆ ಗೈಡ್ಸ್ ಮೈದಾನ ಹಳೆ ಡಿಸಿ ಕಚೇರಿ ಮೈಸೂರಲ್ಲಿ ಏರ್ಪಾಡು ಮಾಡಿಯೋಳು. ಮಡಿಕೇರಿ ಉಪವಿಭಾಗ ವ್ಯಾಪ್ತಿನ ವಿದ್ಯುತ್ ಗ್ರಾಹಕರ ತೊಂದರೆ ತಾಪತ್ರಣ ನಿಭಾಯಿಸುವ ಸಭೆ ನಾಳೆ ಸೋಮರಪೇಟೆಯಲ್ಲಿ ಹೊತ್ತಾರೆ 10:30 11:30 ಮುಟ್ಟ ಸೋಮರಪೇಟೆ ಉಪವಿಭಾಗದ ಕಚೇರಿ ಅಂಗಳಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಹಂಗೆ ಅಂದೇ ಮಧ್ಯಾಹ್ನ 2:30-3:30 ಮುಟ್ಟ ಕುಶಾಲನಗರ ಉಪವಿಭಾಗ ಕಚೇರಿ ಅಂಗಳಲ್ಲಿ ಸಭೆ ನಡೆದಿದೆ. ಸಾರ್ವಜನಿಕರು ಈ ಸಭೆಯಲ್ಲಿ ಕೂಡಿಯಾಡಿ ದೂರ್ಗ ಇದ್ದರೆ ಚರ್ಚಿಸಿ ಬಗೆಹರಿಸಲಾದ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಕಾಲೇಜು ಶಿಕ್ಷಣ ಇಲಾಖೆ ವಿರಾಜಪೇಟೆ ಸರ್ಕಾರಿ ಶುರುವಿನ ದರ್ಜೆ ಕಾಲೇಜ್ ಎನ್ಎಸ್ಎಸ್ ರೋವರ್ಸ್ ಮತ್ತೆ ರೇಂಜರ್ಸ್ ಇವರ ಕೂಡುಕೂಟಂದ ವಿಪತ್ತು ನಿರ್ವಹಣಾ ತರಬೇತಿ ಕಾರ್ಯಾಗಾರ ನಾಳೆ ಹೊತ್ತಾರೆ 10:30 ಕಾಲೇಜ್ ಸಭಾಬಾಡಿಲಿ ನಡೆದಿದೆ. ಪ್ಯಾಟೆನ ಜಿಎಂಪಿ ಶಾಲೆಯಲ್ಲಿ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಬೆಂಗಳೂರು ಇವರ ಕಡೆಯಿಂದ ವಾರದ 4 ಹಂಚುತ್ತಿದ್ದ ಪೌಷ್ಟಿಕ ಆಹಾರದ ಮೊಟ್ಟೆ ಒಂದು ಚಿಕ್ಕಿ ಬಾಳೆಹಣ್ಣು ಉದ್ಘಾಟನಾ ಜಂಬರ ನಡೆದು ಶಾಲಾ ಶಿಕ್ಷಣ ಮತ್ತೆ ಸಾಕ್ಷರತೆ ಇಲಾಖೆನ ಉಪನಿರ್ದೇಶಕರು ಅಧ್ಯಕ್ಷತೆ ವಹಿಸಿದ. ಇಲ್ಲಿಗೆ ಸುತ್ತಿ ಚುಂಪೆ ಮುಕ್ತ. ಸುದ್ದಿ ಜಂಪೆ ಕೇಳಿದಿರಿ. ಪ್ರಾಯೋಜಕರು ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಮಡಿಕೇರಿ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು. ಪ್ಯಾಲೆಸ್ ಸ್ಕೋಡಾ ವತಿಯಿಂದ ಕೊಡಗಿನ ಜನತೆಗೆ ಶುಭ ಸುದ್ದಿ. ಇದೀಗ ನ್ಯೂ ಸ್ಕೋಡಾ ಕುಶಾಕ್ 10.89 lakhs ನಿಂದ ಆರಂಭ, ಹಾಗೂ ಸ್ಕೋಡಾ ಸ್ಲಾವಿಯಾ 10.69 lakhs ನಿಂದ ಆರಂಭ. ಇದರೊಂದಿಗೆ 6 airbag, ಬೆಸ್ಟ್ ಆಫರ್ ಫಾರ್ ದ ಮಂತ್, ಅಪ್ ಟು 1 lakh ಡಿಸ್ಕೌಂಟ್, ಎಕ್ಸ್ಚೇಂಜ್ ಬೆನಿಫಿಟ್ಸ್, 3 ಫ್ರೀ ಸರ್ವಿಸ್ ಪ್ಯಾಕೇಜ್, ಜೊತೆಗೆ 4 ವ್ಯಾರಂಟಿ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಕೊಡಿ ಪ್ಯಾಲೆಸ್ ಸ್ಕೋಡಾ, ನೆಕ್ಸ್ಟ್ ಟು ವೆಸ್ಟ್ ಸೈಟ್, ಕುವೆಂಪು ನಗರ, ಮೈಸೂರು. ಕಾಲ್ 9742208080. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ. ವಿರಾಜಪೇಟೆಯ ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್ನಲ್ಲಿ ವಾರದ ಪ್ರತಿ ಬುಧವಾರ ಹಾಗೂ ಶನಿವಾರ ಖ್ಯಾತ ರೇಡಿಯೋಲಜಿಸ್ಟ್ ಡಾಕ್ಟರ್ ಜಯಪ್ರಕಾಶ್ ಜಿ ಅವರು ಮಧ್ಯಾಹ್ನ 3 ಸಂಜೆ 6:30 ಲಭ್ಯವಿದ್ದು 4D ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಲಾಗುವುದು. ಇದರಲ್ಲಿ ಡಾಪ್ಲರ್ ಸ್ಟಡಿ, ಗರ್ಭಿಣಿಯರಿಗೆ ಗರ್ಭಾವಸ್ಥೆಯಲ್ಲಿ ಮಾಡುವ ಸ್ಕ್ಯಾನಿಂಗ್ ಹಾಗೂ ಇತರ ಎಲ್ಲ ಸ್ಕ್ಯಾನಿಂಗ್ಗಳು ಲಭ್ಯವಿದೆ. ಪ್ರತಿ ಗುರುವಾರದಂದು ಬೆಳಗ್ಗೆ 9:30 ಮಧ್ಯಾಹ್ನ 1 ಖ್ಯಾತ ಮಧುಮೇಹ ತಜ್ಞರು ಹಾಗೂ ಫಿಸಿಷಿಯನ್ ಡಾಕ್ಟರ್ ಜಗದೀಶ್ ಪಿ ಅವರು ಲಭ್ಯವಿರುತ್ತಾರೆ. ಅಮಲಾ ಸ್ಪೆಷಾಲಿಟಿ ಕ್ಲಿನಿಕ್, KSRTC ಬಸ್ ಸ್ಟ್ಯಾಂಡ್ ಸಮೀಪ ವಿರಾಜಪೇಟೆ. ಅಪಾಯಿಂಟ್ಮೆಂಟ್ಗಾಗಿ ಕಾಲ್ ಮಾಡಿ 9633 6111 70.

ಅಕ್ಟೋಬರ್ 17 ಶ್ರೀ ಕಾವೇರಿ ತುಲಾ ಸಂಕ್ರಮಣತರ ಪವಿತ್ರ ತೀರ್ಥೋದ್ಭವತರ ಅದನೆಲು ಭಾಗಮಂಡಲತ್ ಇಂದು ಪೊಲಕ 8:35 ತುಲಾ ಲಗ್ನತರ ನೆರತ್ ಪತ್ತಾಯಕ್ ಅಕ್ಕಿಡುವ ಮಾರಿಪತ್ ಕಾವೇರಿ ಚಂಗ್ರಾಂದಿರಿ ನಮ್ಮಕ್ಕೆ ಚಾಲನೆ ಕೊಡ್ತತ್. ತಕ್ಕ ಮುಕ್ರಿಯನ್ನ ಬಲ್ಲಡ್ಕ ಅಪ್ಪಾಜಿ ಐಂಡ ಮನೆಯಿಂದ ವಾದ್ಯಗೋಷ್ಠಿಯರ ಕೂಡ ಅಕ್ಕಿನ ಅಡ್ತ ಬಂದಿತ್ತು. ಭಗಂಡೇಶ್ವರ ದೇವಳತರ ಸುತ್ತು ಬಂದಿತ್ತು ಪತ್ತಾಯ ಕಟ್ಟಿತ್ತು ಪೂಜೆ ಮಾಡಿಸಿ. ಈ ನೆರತ್ ದೇವಳತರ ಕಾರ್ಯನಿರ್ವಹಣಾಧಿಕಾರಿ ಚಂದ್ರಶೇಖರ್ ತಲಕಾವೇರಿ ತಕ್ಕಮುಕ್ರಿ ಕೋಡಿಮೋಟಯ್ಯ ಪ್ರಧಾನ ಅರ್ಚಕ ಹರೀಶ್ ಭಟ್ ಪಿಂಜ ಅರ್ಚಕಂಗ ಬಿ ಎಸ್ ತಮ್ಮಯ್ಯ ಪಿಂಜ ಕೆ ಜಿ ಭರತ್ಕುಮಾರ್ ಹಾಜರಿಂಜತ್. ಸೋಮರ್ಪೇಟೆ ಕೊಡೋ ಸಮಾಜತರ ಪೊನ್ನು ನಮ್ಮೆನ December 24, 2025 ಸಮಾಜತರ ಸಭಾಬಡೆಯಲ್ಲಿ ನಡೆತೋಕ ತೀರ್ಮಾನ ಮಾಡಿತಂದು ಸಮಾಜತರ ಅಧ್ಯಕ್ಷ ಮಾಳೇಟಿರ ಅಭಿಮನ್ಯು ಕುಮಾರ್ ಅರಿಚಡಿತ್. ಪುನಃ ನಮ್ಮೆ ನಡೆತೋಣ ಮಾರಿಪತ್ತು ಕೊಡೋ ಸಮಾಜತ್ತು ನಡೆದ ಮುಪ್ಪಡೆ ಸಭೆಯ ಕೊರವು ಕಾರಿಕೆ ವಹಿಸಿಕೊಂಡು ಅವು ತಕ್ಕ ಬಂದತ್ತು. 1974 ಶುರು ಆನ ಸೋಮರ್ಪೇಟೆ ಕೊಡೋ ಸಮಾಜ ಇಂದಿಕ ಪೊನ್ನು ನಮ್ಮೆರ ಮುಟ್ಟಲುಂಡು. ಜಿಲ್ಲೆ ರಾಜ್ಯ ದೇಶತ್ರ ಬೋರೆ ಬೋರೆ ಕೊಡೋ ಸಮಾಜತ್ರ ಸಹಕಾರತ್ತು ನಡೆತುವ ಈ ನಮ್ಮೆಲ್ಲ ಕಳಿ ಪೈಪೋಟಿ ಸಾಂಸ್ಕೃತಿಕ ಕಾರ್ಬರ್ ಸಾಧಕಂಗ ಸನ್ಮಾನ ಅಳತು ಕರಡ ಅಳತು ಕತೆ ಕವನ ಇದನ್ನ ನೆಪ್ಪುರ ಸಂಚಿಕೆ ಬಿಡುಗಡೆ ವ್ಯವಸ್ಥೆ ಮಾಡುವ ಅಂದು ಅವು ಅಣಚಿ. ಈ ನೆರತ್ ತರಾವರಿ ಸಮಿತಿ ರಚನೆ ಮಾಡಿಸಿ. ಸಭೆಯಲ್ಲಿ ಉಪಾಧ್ಯಕ್ಷ ಬಳನಂಡ ಗುಟ್ಟಪ್ಪ ಕಾರ್ಯದರ್ಶಿ ಅನಿಲ್ ಖಜಾಂಚಿ ಪಡೆಯಂಡ ಮುತ್ತನ ಕೂಡನಕ್ಕೆ ಕನಪಟ್ಟವು ಹಾಜರಿಂಜತ್. ಕಂದಾಯ ಇಲಾಖೆಯಲ್ಲಿ ಬೋರೆ ಬೋರೆ ಸೇವೆನ ಸಾರ್ವಜನಿಕಂಗಕ್ಕೆ ನಲ್ಲ ರೀತಿಯಲ್ಲಿ ಕೊಡ್ತ ಅಧಿಕಾರಿಯಡ ಬಲ್ಯ ಮಟ್ಟತ್ರ ಸೇವೆನ ಗುರುತು ಮಾಡಿತ್ತು. ಜಿಲ್ಲಾಧಿಕಾರಿ ಸಹಾಯಕ ಆಯುಕ್ತಂಗಕ್ಕೆ ತಹಶೀಲ್ದಾರ್ಕ್ ಪಿಂಜ ಗ್ರಾಮ ಆಡಳಿತ ಅಧಿಕಾರಿಯಕ್ಕೆ ಸರ್ಕಾರ ಕಾಲತ್ರ ಅತ್ಯುತ್ತಮ ಕಂದಾಯ ಅಧಿಕಾರಿ ದಂಡಾಯತ 24